ಅದೇನೋ ಹೇಳ್ತಾರಲ್ಲ ಪಾಪಿ ಚಿರಾಯ ಅಂತ. ಏ ಯಾರೇನ್ ಇಲ್ಲೇ ಶಾಶ್ವತವಾಗಿ ವಾಸ ಮಾಡೋಕಾಗ್ತದ? ಈ ಭೂಮಿಗೆ ಬಂದ ಮೇಲೆ ಒಂದಲ್ಲ ಒಂದ್ ದಿವಸ ವಾಪಸ್ ಹೋಗ್ಲೇಬೇಕು. ಬದುಕು ಒಂದು ಸಂತೆ ಇದ್ದಂತೆ ಕಣಪ್ಪ, ಹಿಂದೇನೋ ಮುಂದೇನೋ ಸಂತೆ ದಾರಿ ಸಾಗಿದ್ರೆ ಆಯ್ತು, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಇತ್ತೀಚೆಗೆ ಬರೀ ಇದೇ ತರದ ಸಾವುಗಳು ನೋಡು. ಅದೇನೋ ಕಾಣೆ, ಈ ತರದ ದಿಢೀರ್ ಸಾವುಗಳ ಸಂಖ್ಯೆ ಈಗೀಗ ತುಂಬಾ ಹೆಚ್ಚಾಗ್ತಾ ಇದೆ. ಯಾರನ್ನ ಕೇಳಿದ್ರು? ಈಗ ಸ್ವಲ್ಪ ಹೊತ್ತಿಗೆ ಮೊದ್ಲು ಚೆನ್ನಾಗೇ ಇದ್ದ, ನಾನೇ ಮಾತಾಡ್ಸ್ಕೊಂಡು ಹೋಗಿದ್ದೆ, ಆಗ್ಲೇ ಸತ್ತೋದ ಅಂದ್ರೆ ಏನ್ ಹೇಳೋದು ಅಂತಾರೆ. ವಯಸ್ಸಾಗಿ ಸಾಯೋದಕ್ಕಿಂತ ಈ ರೀತಿ ಅರ್ಧ ವಯಸ್ಸಿನಲ್ಲಿ ಮಧ್ಯದಲ್ಲಿ ಸಾಯೋರ ಸಂಖ್ಯೆನೇ ಜಾಸ್ತಿ ಆಗಿದೆ. ಛೇ, ಇದು ಒಳ್ಳೇದಲ್ಲ ಬಿಡು. ಕಾಲ್ ನೋವು, ಕೈ ನೋವು, ಕುತ್ತಿಗೆ ನೋವು, ಗ್ಯಾಸ್ಟ್ರಿಕ್, ಅಜೀರ್ಣ, ನಿದ್ರೆ ಬರದೇ ಇರೋದು, ಹಸಿವು ಆಗದೇ ಇರೋದು, ಏ ಬಿಡು ಅತ್ಲಾಗಿ. ಅದೇನ್ ಒಂದೆರಡು ಕಾಯಿಲೆನಾ? ರೋಗದಲ್ಲೇ ಹುಟ್ಟಿ ರೋಗದಲ್ಲೇ ಬೆಳೆದು ರೋಗದಲ್ಲೇ ಸಾಯೋದನ್ನ ಮನುಷ್ಯ ಜೀವನ ಅಂತ ಕರೆದ್ರೆ ಸರಿಯಾಗುತ್ತೆ ನೋಡು. ಕಾಲಾಯ ತಸ್ಮಯ ನಮ ಅಂತಾರಲ್ಲ, ಈ ರೀತಿ ಆಗಿದೆ. ಒಂದೊಂದ್ ಕಾಲಕ್ಕೆ ಒಂದೊಂದ್ ರೋಗ. ಹಿಂದೆಲ್ಲ ಪ್ಲೇಗು, ಸಿಡುಬು, ಕುಷ್ಠ ಇತ್ಯಾದಿ ಅನೇಕ ಭಯಂಕರ ರೋಗಗಳು ವಿಪರೀತವಾಗಿ ತೊಂದರೆ ಕೊಡ್ತಾ ಇದ್ದವು. ಹಾಗೆಲ್ಲ ಅಷ್ಟೊಂದು ಆರೋಗ್ಯದ ಸೇವೆಗಳ ಅನುಕೂಲನೂ ಇರಲಿಲ್ಲ ಬಿಡು. ಹೀಗಾಗಿ ಸಾವಿನ ಸಂಖ್ಯೆನು ಹೆಚ್ಚಾಗಿತ್ತು ಕಣ್ರವಾ. ಅಂತಹ ಅನೇಕ ಕಾಯಿಲೆಗಳಿಗೆ ನಮ್ಮ ವಿಜ್ಞಾನಿಗಳು ಬೇಕಾದಷ್ಟು ಔಷಧಿ ಕಂಡಿಡಿದು ಮನುಷ್ಯನ ಕುಲವನ್ನ ಕಾಪಾಡಿದ್ರು. ವಿಜ್ಞಾನ ತುಂಬಾ ಮುಂದುವರೆದಿದೆ. ಆಕಾಶ ಪಾತಾಳಕ್ಕೆಲ್ಲ ಗರಡಿ ಹಾಕಿ ಜರಡಿ ಹಿಡಿಯುವಷ್ಟು ಶಕ್ತಿ ನಮಗೆ ಬಂದಿದೆ. ನಾವು ಮುಂದುವರಿದ ರೀತಿ ಕಾಯಿಲೆಗಳು ಕೂಡ ಮುಂದುವರೆದಿವೆ. ಪ್ರತಿದಿನ ನಮ್ಮ ಬುದ್ಧಿವಂತಿಕೆಗೆ ಪ್ರಕೃತಿ ಹೊಸ ಹೊಸ ಸವಾಲುಗಳನ್ನ ಹಾಕ್ತಾನೆ ಇದೆ. ನಾವು ಒಂದು ಕಾಯಿಲೆಗೆ ಔಷಧಿ ಕಂಡಿಡಿದ್ರೆ ಅದು ಮತ್ತೊಂದು ರೂಪದಲ್ಲಿ ಬಂದಿರುತ್ತೆ. ನೀನ್ ಹೇಳೋದು ಸತ್ಯ ಕಣಪ್ಪ. ಆ ಕಾಲದ ಹಳೆ ಕಾಯಿಲೆಗಳು ಓದು, ಸಕ್ಕರೆ ಕಾಯಿಲೆ, ಹೃದಯದ ಒತ್ತಡ, ಹೃದಯದ ಕಾಯಿಲೆ, ಲಕ್ವಗಳಂತಹ ರೋಗಗಳು ತುಂಬಾ ಹೆಚ್ಚಾದವು ಅಲ್ವಾ? ಅದು ನಿಜ ಕಣವ. ಅದರ ಜೊತೆಗೆ ಕೊರೋನಾ, ನಿಫಾ ವೈರಸ್, H1N1, ಆ ವಿಟಮಿನ್ ಕೊರತೆ, ಈ ವಿಟಮಿನ್ ಕೊರತೆ, ಇಂತಹ ಇನ್ನೂ ಕೆಲವು ಹೊಸ ಹೊಸ ಕಾಯಿಲೆಗಳು ಒಕ್ಕರಿಸಿದವು. ಕಾಯಿಲೆಗಳು ಕೂಡ ಪೈಪುಟಿ ನಡೆಸ್ತಾ ಇದಾವೆ ಅಂತೀನಿ, ನಾನೆಚ್ಚೋ ನೀನೆಚ್ಚೋ ಅಂತ. ಕಾಯಿಲೆ ಅನ್ನೋದು ಒಂಥರ ಪಾರ್ಥೇನಿಯಂ ಬೀಜ ಇದ್ದಂಗೆ ಕಣವ. ಹೊಸದಾಗಿ ಹುಟ್ಟು ಪಡಿತಾನೇ ಇರ್ತವೆ. ನಮ್ಮ ಸಂಶೋಧಕರು, ಆರೋಗ್ಯ ಸಿಬ್ಬಂದಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾನೇ ಇರಬೇಕು. ಅವರ ಕೆಲಸ ಕಷ್ಟ ಅಲ್ವಾ? ಅದಕ್ಕೆ ಅಲ್ವೇ ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರೆಯೋದು. ಅದರಂತೆ ವಿಜ್ಞಾನಿಯೋ ಸಾಕ್ಷಾತ್ ಪ್ರತ್ಯಕ್ಷ ದೇವತಾ ಅಂತ ಕರೆದ್ರೆ ಸರಿಯಾದೀತು ನೋಡು. ಸಂಶೋಧನೆ ಅಂದ್ರೆ ತಪಸ್ಸು ಮಾಡಿದಂಗೆ ಬಿಡು. ವಿಜ್ಞಾನಿಗಳಿಗೂ ವೈದ್ಯರಿಗೂ ನಾ ಕೈಯೆತ್ತಿ ಮುಗಿಬೇಕು ನೋಡು. ಅದಿರ್ಲಿ, ಹೃದಯದ ಕಾಯಿಲೆ ಯಾಕೆ ಬರುತ್ತೋ, ಯಾರೀತಿ ಬರುತ್ತೋ ಅಂತೀನಿ. ಏ ಅದಕ್ಕೇನ್ ಕೆಲ್ಸ, ಕಳ್ಳಂಗೊಂದು ಪಿಳ್ಳೆನವ ಅಂತ ಈ ರೋಗ ಕಾಯ್ತಾ ಕುಂತಿರುತ್ತೆ. ಯಾವ್ದೋ ಒಂದ್ ಕಾರಣ ಸಿಕ್ಕಿದ್ರೆ ಸಾಕು, ಬಂದು ಮನುಷ್ಯನ ದೇಹದಲ್ಲಿ ಸೇರ್ಬಿಡುತ್ತೆ. ಒಟ್ನಲ್ಲಿ ಇಂಥ ಕಾಯಿಲೆಗಳು ಬರೋಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಎಷ್ಟೋ ಸರಿ ನಮ್ಮ ತಪ್ಪಿನಿಂದಲೇ ಅನೇಕ ಕಾಯಿಲೆಗಳು ಬರ್ತವೆ ಅಂತೀನಿ. ಈ ರೀತಿ ಹೃದಯದ ಕಾಯಿಲೆಗಳು ಬರೋಕೆ ಅನೇಕ ಕಾರಣಗಳು ಇವೆ ಅಂತ ಮೊನ್ನೆ ನಿರಂತರ ಪ್ರಗತಿ ಪತ್ರಿಕೆಯಲ್ಲಿ ಓದ್ಲಿಲ್ವೇ? ಈ ಹೃದಯ ಅನ್ನೋದು ಎಂಥ ಅದ್ಭುತ ಆಶ್ಚರ್ಯ ನೋಡಿ. ಅದ್ರ ಜೊತೆಗೆ ನಾವು ಹುಟ್ಟುತ್ತೇವೋ, ನಮ್ ಜೊತೆಗೆ ಅದು ಹುಟ್ಟುತ್ತೋ, ಹೇಳೋದೇ ಕಷ್ಟ. ಮಗು ಹುಟ್ಟೋದಕ್ಕೂ ಮೊದ್ಲೇ ಅಂದ್ರೆ ಕೇವಲ ಒಂದು ತಿಂಗಳ ಭ್ರೂಣಾವಸ್ಥೆಯಲ್ಲಿ ಇರುವಾಗಲೇ ಶುರುವಾಗುವಂತ ನಮ್ಮ ಎದೆ ಬಡಿತ ನಾವು ಸತ್ತ ಮೇಲೆ ನಿಲ್ಲೋದಂತೆ. ಅಥವಾ ಅದರ ಬಡಿತ ನಿಂತ ಮೇಲೆ ನಾವು ಸಾಯೋದು ಅಂದ್ರೋ ಆಗ್ಬೋದೋ ಏನಪ್ಪ? ನಮ್ ಹೃದಯ ಒಂದ್ ನಿಮಿಷಕ್ಕೆ 72 ಬಾರಿ ಮಿಡಿಯುತ್ತಂತೆ. ಒಂದು ಕ್ಷಣನು ಕೂಡ ವಿಶ್ರಾಂತಿ ಪಡೆಯೋದಿಲ್ಲ. ಹಗಲು ರಾತ್ರಿ ಅನ್ನದೆ ವಿಶ್ರಾಂತಿ ಇಲ್ಲದೆ ನಮಗಾಗಿ ದುಡಿಯುತ್ತಲ್ಲ, ಅದೇನು ಹುಡುಗಾಟವೇನು? ನೀನು ಹೇಳಿದ್ದೇ ಹೇಳಿದ್ದು, ಹೃದಯ ವಿಶ್ರಾಂತಿ ಪಡೀತು ಅಂದ್ರೆ ನಮ್ ಕತೆ ಮುಗೀತು ಅಂತ ಅಷ್ಟೇ ನೋಡು. ಹಿಂದಿನ ಕಾಲದಲ್ಲಿ ಈ ಕಾಯಿಲೆ ಅಷ್ಟೊಂದು ಹೆಚ್ಚಾಗಿರ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಏನ್ ಕಾರಣ ಅಂತೀನಿ? ಆ ಕಾಲದಲ್ಲಿ ಜನಗಳು ಮೈ ಕೈ ಮುರಿದು ದೈಹಿಕ ಶ್ರಮ ಬದುಕ್ತಾ ಇದ್ರು. ಹೀಗಾಗಿ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಆಗ್ತಾ ಇತ್ತು. ಮೇಲಾಗಿ ಇದ್ದಿದ್ದರಲ್ಲೇ ತುಂಬಾ ಸಂತೋಷವಾಗಿದ್ರು. ಸಂತೋಷವಾಗಿ ಬದುಕು ಕಟ್ಟುವ ಕಲೆ ಅವರಿಗೆ ಗೊತ್ತಿತ್ತು. ಕೈ ತುಂಬಾ ಕೆಲಸ, ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಹೀಗೆ ಅವರ ಆರೋಗ್ಯದ ಗುಟ್ಟು. ಈ ರೀತಿ ದೈಹಿಕವಾಗಿ ದುಡಿಯುವುದರಿಂದ ಅಥವಾ ವ್ಯಾಯಾಮ ಮಾಡುವುದರಿಂದ ಹೃದಯದ ಕಾಯಿಲೆಯನ್ನ ಸಾಕಷ್ಟು ಮಟ್ಟಿಗೆ ತಡಿಬೋದಾಯಿತು ಅಂತ ತಿಳಿದವರು ಹೇಳ್ತಾರವ. ಹಂಗಂತ ಅಗತ್ಯಕ್ಕಿಂತ ಹೆಚ್ಚು ವ್ಯಾಯಾಮ ಮಾಡೋದು ಕೂಡ ಒಳ್ಳೆಯದಲ್ಲ. ನಮ್ಮ ನಮ್ಮ ದೈಹಿಕ ಸ್ಥಿತಿಯನ್ನ ಆಧರಿಸಿ ಇದನ್ನ ಮಾಡಬೇಕು. ಯಾವುದಕ್ಕೂ ವೈದ್ಯರ ಸಲಹೆ ಪಡೆದುಕೊಳ್ಳೋದು ಒಳ್ಳೆಯದು. ಅತಿಯಾದ್ರೆ ಅಮೃತವೋ ವಿಷಾಂತ ಹೇಳಿಲ್ವಿ, ಈ ಜಿಮ್ಗಳಲ್ಲಿ ಅಂದ್ರೆ ವ್ಯಾಯಾಮ ಶಾಲೆನಲ್ಲೂ ಕೂಡ ಅತಿಯಾದ ವ್ಯಾಯಾಮ ಮಾಡುವಾಗ ಎಚ್ಚರಿಕೆ ವಹಿಸೋದು ಅಗತ್ಯ ಅನ್ನೋದು ತಜ್ಞರ ಸಲಹೆ. ನಮ್ಮ ದೇಹಕ್ಕೂ ಒಂದು ಮಿತಿ ಇರುತ್ತೆ ಅಲ್ವಾ? ಕೇವಲ 50-60 ವರ್ಷಗಳ ಹಿಂದೆ ಇದರ ಹೆಸರೇ ಅಷ್ಟಾಗಿ ಗೊತ್ತಿರಲಿಲ್ಲ. ಅದೇನಾಯ್ತೋ ಏನೋ, ಬರ್ತಾ ಬರ್ತಾ ಇದರ ತೊಂದರೆ ವಿಪರೀತ ಜಾಸ್ತಿ ಆಯ್ತು. ಕಣವ, ಆಗಿನ ಬದುಕು ತುಂಬಾ ಸರಳವಾಗಿತ್ತು. ವಿಪರೀತ ಆಸೆಗಳು ಇರಲಿಲ್ಲ. ಅಗತ್ಯಕ್ಕೆ ತಕ್ಕಷ್ಟು ಕೆಲಸ ಮಾಡೋರು. ಆಸೆಗಳು ಹೆಚ್ಚಾದಾಗ ಬದುಕು ತುಂಬಾ ಸಂಕೀರ್ಣವಾಗಿ ಬಿಡುತ್ತೆ, ಅಥವಾ ನಾವೇ ಸಂಕೀರ್ಣ ಮಾಡ್ಕೊಳ್ತೀವಿ. ಕಾಲಕ್ಕೆ ತಕ್ಕಂತೆ ಬದುಕಬೇಕಲ್ಲ ಗಂಗಮ್ಮ. ಓಡೋ ಜಗತ್ನಲ್ಲಿ ಸ್ವಲ್ಪ ನಿಧಾನ ಮಾಡಿದ್ರು ಸಾಕು, ನಾವು ಎಷ್ಟೋ ಹಿಂದೆ ಬಿದ್ದು ಬಿಡ್ತೀವಿ. ಆಗಿನಂತೆ ಸರಳ ಜೀವನ ಈಗೆಲ್ಲಿ ಸಾಧ್ಯ ಹೇಳು. ಆದ್ರೂ ಸಾಧನೆ ಮಾಡೋ ಆತುರದಲ್ಲಿ ಆರೋಗ್ಯ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತೆ ಆಗಿದೆ. ಯಾವುದು ತಪ್ಪು ಯಾವುದು ಸರಿಯೋ ಅಂತ ನಿರ್ಧಾರ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಹಿಂಗಾಗೆ ಒತ್ತಡದ ಜೀವನ ಅನ್ನೋದು ಬಹುತೇಕದಲ್ಲಿ ಮಾಮೂಲಿ ಅನ್ನೋ ತರ ಆಗಿದೆ. ಈ ಒತ್ತಡ ತರುವ ಕಾಯಿಲೆ ಒಂದಾ ಎರಡ, ಅದರಿಂದ ಮುಖ್ಯವಾಗಿ ಬರೋ ಕಾಯಿಲೆ ಅಂದ್ರೆ ಈ ಹೃದಯದ ಸಮಸ್ಯೆ ಕಣ್ರಪ್ಪ. ಅತಿಯಾದ ಉದ್ವೇಗ ಕೂಡ ಈ ಕಾಯಿಲೆಗೆ ಮತ್ತೊಂದು ಕಾರಣ ಅಂತಾರೆ. ಏನ್ ಮಾಡೋದು, ಇದೆಲ್ಲ ಎಲ್ಲರಲ್ಲೂ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಬಿಪಿ ಅಂದ್ರೆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇಲ್ಲದೆ ಇರೋದು ಈ ಸಮಸ್ಯೆಗೆ ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳ್ತಾರೆ. ಈಗಂತೂ ಈ ಸಮಸ್ಯೆ ಇಲ್ಲದೆ ಇದ್ದವರು ಸಿಗೋದೇ ಕಷ್ಟ. ಯಾರನ್ನ ಕೇಳಿದ್ರು ಬಿಪಿ ಬಿಪಿ ಅಂತಾರೆ. ರಕ್ತದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗೋದು ಕೂಡ ಒಳ್ಳೆಯದಲ್ವಂತೆ. ಹೃದಯದ ಸಮಸ್ಯೆಗೆ ಇದು ಒಂದು ಕಾರಣ. ಅದಕ್ಕೆ ಕರಿದ ಪದಾರ್ಥ, ಕಲಬೆರಿಕೆ ಎಣ್ಣೆ ತಿನ್ನಬಾರ್ದು. ಖಂಡಿಸ ಸತ್ಯ ಕಣವ. ಕೊಬ್ಬಿನಾಂಶ ಜಾಸ್ತಿ ಆದಷ್ಟು ನಾವು ಹೃದಯದ ಕಾಯಿಲೆಗೆ ಹತ್ರ ಇದೀವಿ ಅಂತ ಅರ್ಥ ನೋಡು. ಅದಕ್ಕೆ ನಾವೇ ಗಾಣದ ಎಣ್ಣೆ ಮಾಡಿಸ್ಕೊಂಡು ಬಳಸೋದು ಒಳ್ಳೇದ್ ನೋಡ್ರವ. ಇನ್ನೊಂದು ಕಾಯಿಲೆ ಇದೆಯಲ್ಲ, ತುಂಬಾ ಸುಂದರವಾದ ಹೆಸರಿನದು, ಅದೇ ಸಕ್ಕರೆ ಕಾಯಿಲೆ. ಇದ್ರ ವಿಷಯ ಬಿಡು, ಇದು ಯಾರಲ್ಲಿ ಇದೆ ಅನ್ನೋದಕ್ಕಿಂತ ಯಾರಲ್ಲಿ ಇಲ್ಲ ಅಂತ ಹುಡ್ಕೋದು ತುಂಬಾ ಸುಲಭ. ಇದನ್ ನೆನಪಿಸ್ಕೊಂಡ್ರೆ ಭಯವಾಗುತ್ತೆ ಕಣವ್ವ. ಇದು ತರೋ ಸಮಸ್ಯೆ ಬಗ್ಗೆ ಮಾತಾಡೋಕ್ ಹೋದ್ರೆ ಒಂದು ಎರಡು ದಿನದಲ್ಲಿ ಮುಗಿಯೋದಿಲ್ಲ ಬಿಡು. ಹೃದಯದ ಸಮಸ್ಯೆಗೂ ಇದಕ್ಕೂ ಗಳಸ್ಯ ಕಂಠಸ್ಯ ಅನ್ನುವಷ್ಟು ಸ್ನೇಹ ಅಂತೆ. ಅದರ ಜೊತೆಗೆ ಧೂಮಪಾನ ಅನ್ನೋದು ಏನ್ ಕಡಿಮೆ ಸಮಸ್ಯೆ ಉಂಟು ಮಾಡುತ್ತಾ? ಒಂದು ಸಿಗರೇಟ್ ಸೇದಿದ್ರೆ 1 ನಿಮಿಷ ಆಯಸ್ ಕಡಿಮೆ ಮಾಡುತ್ತಂತೆ. ಅದಕ್ಕೆ ಇಂತಹ ಅಭ್ಯಾಸ ಇದ್ದವರಲ್ಲಿ ಹೃದಯ ಘಾಸಿಯಾಗೋ ಸಾಧ್ಯತೆ ಹೆಚ್ಚಾಗೋದು. ಇದರಿಂದ ಹೃದಯದ ರಕ್ತನಾಳಗಳಿಗೆ ಭಾರಿ ಹಾನಿ ಆಗುತ್ತಂತೆ. ಕಣವ, ಇದರ ಜೊತೆಗೆ ಆಲ್ಕೋಹಾಲ್ ಸೇವನೆ ಮಾಡೋದು ಇದ್ದದ್ದು ಒಳ್ಳೇದಲ್ಲ ಹೇಳು. ಇದರಿಂದ ಬಿಪಿ, ಶುಗರು, ಅಲಸ್ಯ, ಒತ್ತಡ ಇವೆಲ್ಲ ಜಾಸ್ತಿಯಾಗಿ ಹೃದಯಕ್ಕೆ ವಿಪರೀತ ಹಾನಿಯಾಗುತ್ತಂತೆ. ಆರೋಗ್ಯನೂ ಹಾಳು, ಅದರ ಜೊತೆ ಗೌರವನೂ ಹಾಳು ಕಣವ. ಈ ಧೂಮಪಾನ ಮದ್ಯಪಾನದಿಂದ ನಮ್ಮ ಬದುಕಿಗೆ ನಾವೇ ಕೊಳ್ಳಿ ಇಟ್ಕೊಂಡಂತೆ ಆಗುತ್ತೆ. ಆದ್ರೂ ಇದರ ಚಟಕ್ಕೆ ಬೀಳುವರ ಸಂಖ್ಯೆ ಮಾತ್ರ ದಿನ ದಿನಕ್ಕೂ ಹೆಚ್ಚಾಗ್ತಾನೇ ಇದೆ. ಮದ್ಯಪಾನ ಎನ್ನುವುದು ಮನುಷ್ಯನ ದೇಹ ಮತ್ತು ಆತ್ಮ ಎರಡನ್ನು ನಾಶ ಮಾಡುತ್ತೆ ಅಂತ ಗಾಂಧೀಜಿಯವರು ಹೇಳಿದ ಮಾತು ಎಷ್ಟು ಸತ್ಯ ಅಲ್ವಾ? ಆದ್ರೆ ಏನ್ ಮಾಡೋದು, ಕೆಟ್ಟ ಅಭ್ಯಾಸಗಳು ಬಾರಿ ಬೇಗ ಆಕರ್ಷಣೆ ಮೂಡಿಸ್ತವೆ. ನಮ್ಮ ಆಹಾರ ಪದ್ಧತಿ ಕೂಡ ಈ ಕಾಯಿಲೆಗೆ ಕಾರಣ ಆಗ್ಬಹುದು ಅಂತ ಹೇಳ್ತಾರೆ. ರಾಗಿ ತಿಂದವರಿಗೆ ರೋಗವಿಲ್ಲ, ಜೋಳ ತಿಂದವರ ತೋಳದಂತ ಶಕ್ತಿ ಪಡೀತಾರೆ ಅಂತ ಹೇಳ್ತಾರೆ. ನಮ್ಮ ಇಂದಿನ ಆಹಾರದ ಪದ್ಧತಿ ಎಷ್ಟು ಚೆನ್ನಾಗಿದೆ. ರುಚಿ, ಶಕ್ತಿ, ಸತ್ವ ಯಾವುದರಲ್ಲಿ ಕಡಿಮೆ ಹೇಳು. ಹೀಗಾಗಿ ಎಷ್ಟು ಪ್ರಸಿದ್ಧವಾಗಿದೆ. ಏನ್ ಮಾಡೋದ್ ಬಿಡವ, ಆದರೆ ಇತ್ತೀಚೆಗೆ ಬರೀ ವಿದೇಶಿ ಪದ್ಧತಿ ಆಹಾರಕ್ಕೆ ನಮ್ಮ ಜನ ಮಾರು ಹೋಗಿದ್ದಾರೆ. ತಮ್ಮ ಆರೋಗ್ಯವನ್ನು ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದೆಂಥದ್ದು ಪಿಜ್ಜಾ, ಬರ್ಗರು, ಗೋಬಿ, ಪಾನಿಪುರಿ, ನ್ಯೂಡಲ್ಸು, ಜಂಕ್ ಫುಡ್ಸ್ಗಳು, ಅದೇನು ಆಹಾರವೋ ಏನೋ, ಬರೀ ಬಣ್ಣ, ಟೇಸ್ಟ್ ಪೌಡ್ರು, ಕೃತಕ ರಾಸಾಯನಿಕಗಳಿಂದ ಕೂಡಿವೆ. ಇದನ್ನು ತಿಂದ್ರೆ ಕ್ಯಾನ್ಸರು, ಬಿಪಿ, ಹೃದಯಘಾತ ಫ್ರೀಯಾಗಿ ಸಿಗುತ್ತೆ ನೋಡು. ಲಕ್ಷಣವಾಗಿ ಮುದ್ದೆ, ರೊಟ್ಟಿ, ತರಕಾರಿ, ಸೊಪ್ಪು, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ತಿಂದ್ರೆ ಸಾಲ್ದ? ಹೊಟ್ಟೆಗೆ ತಂಪು, ಜುಟ್ಟಿಗೆ ಭದ್ರ. ಈಗ ನೋಡಿ, ಇಷ್ಟೊತ್ತು ಈ ಹೃದಯದ ಸಮಸ್ಯೆಗಳಿಗೆ ನಾವು ಮಾತಾಡಿದ್ವಲ್ಲ, ಎಲ್ಲಾ ಕಾರಣಗಳನ್ನ ಮನಸ್ಸು ಮಾಡಿದ್ರೆ ತುಂಬಾ ಸುಲಭವಾಗಿ ನಾವೇ ನಿಯಂತ್ರಣ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ವರ್ಷಕ್ಕೆ ಒಂದ್ಸಾರಿನಾದ್ರೂ ನಮ್ಮ ಬಿಪಿ, ಶುಗರು, ಕೊಬ್ಬಿನಂಶನ ಪರೀಕ್ಷೆ ಮಾಡಿಕೊಳ್ಳುವ ಅಭ್ಯಾಸವನ್ನ ನಾವು ಮಾಡ್ಕೊಳ್ಬೇಕು. ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಹಗುರವಾಗುತ್ತೆ. ಸಮಸ್ಯೆ ಇದ್ರೆ ಚಿಕಿತ್ಸೆ ತಗೊಂಡು ಹುಷಾರು ಮಾಡ್ಕೋಬಹುದು. ಅದಕ್ಕೇನು ಸೀಮೆಗಿಲ್ಲ ದುಡ್ಡು ಖರ್ಚು ಮಾಡ್ಬೇಕಿಲ್ಲ. ಮೇಲಾಗಿ ಇದಕ್ಕಾಗಿ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಇದ್ದಾವೆ. ಓ ಗೌರಮ್ಮ, ಕೆಟ್ಟದ್ದು ಒಟ್ಟದ್ದು ತಿನ್ನಕ್ಕೆ ಕುಡಿಯಕ್ಕೆ ದುಡ್ಡಿರುತ್ತೆ, ಇಂಥ ಕೆಲಸಕ್ಕೆ ಮಾತ್ರ ದುಡ್ಡಿರಲ್ಲ ನೋಡ್ ನಮ್ ಜನಕ್ಕೆ. ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಪ್ರತಿದಿನ ವ್ಯಾಯಾಮ, ಯೋಗ, ಧ್ಯಾನ, ನಡಿಗೆ ಇದನ್ನೆಲ್ಲ ಪಾಲಿಸ್ಬೇಕು. ನಮ್ಮ ಹಿಂದಿನವರು ಸುಮ್ಸುಮ್ನೆ ಇದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಕಣವ. ಇವೆಲ್ಲ ನಾವು ಬದಲಾವಣೆ ಮಾಡಿಕೊಳ್ಬಹುದಾದ ವಿಷಯಗಳು. ಆದ್ರೆ ವಯಸ್ಸಾದ ಮೇಲೆ ಬರುವ ವಂಶ ಪಾರಂಪರ್ಯವಾಗಿ ಬರುವ ಸಮಸ್ಯೆಗೆ ಸರಿಯಾದ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ಪಡಿಲೇಬೇಕು. ಗರಮ್ಮ, ಮೊದ್ಲೆಲ್ಲ 60-70 ವರ್ಷದಲ್ಲಿ ಈ ಕಾಯಿಲೆ ಕಂಡು ಬರ್ತದ್ದು. ಆದ್ರೆ ಈಗ ನೋಡು, ಕೇವಲ 30 ವರ್ಷಕ್ಕೆ ಇಂಥ ಕಾಯಿಲೆಗಳು ತುಂಬಾ ಜನರಲ್ಲಿ ಕಂಡು ಬರುತ್ತೆ ಕಣವ. ದುಡಿಯ ವಯಸ್ಸಿಗೆ ಈ ಸಮಸ್ಯೆ ಬಂದ್ರೆ ಗತಿ ಏನು ಅಂತೀನಿ. ಎಲ್ಲ ಕಾಯಿಲೆನೂ ಈಗಿನ ಸಣ್ಣ ಸಣ್ಣ ವಯಸ್ಸಿಗೆ ಬರೋಕೆ ಪ್ರಾರಂಭ ಆಗಿದ್ದಾವೆ. ಇದು ಕುಟುಂಬಕ್ಕೂ ಮತ್ತು ದೇಶಕ್ಕೂ ಎರಡಕ್ಕೂ ಒಳ್ಳೆಯದಲ್ಲ ಬಿಡಿ. ಅದು ಸರಿ, ಈ ಹೃದಯಘಾತದ ಲಕ್ಷಣಗಳಂದ್ರೆ ಏನು ಶಿವಣ್ಣರ? ಈ ಹೃದಯಘಾತ ಆದಾಗ ತಡೆದುಕೊಳ್ಳಾರದಷ್ಟು ಎದೆ ನೋವು ಬರುತ್ತಂತೆ ಗಂಗಮ್ಮ. ಎದೆ ಮೇಲೆ ಏನೋ ಭಾರಿ ತೂಕ ಇಟ್ಟಂತನ್ಸುತ್ತಂತೆ. ಜೊತೆಗೆ ಅತಿಯಾಗಿ ಬೆವರುವುದು, ಎದೆ ಉರಿ, ಎದೆಯಲ್ಲಿ ಆರಂಭವಾದ ನೋವು, ಎಡಗೈ, ಬಲಗೈ, ಗಂಟಲು, ದವಡೆ, ಹೊಟ್ಟೆ ಭಾಗ, ಹೀಗೆ ಎಲ್ಲಾ ಕಡೆ ಹರಡುತ್ತಂತೆ. ಹ್ಮ್, ಅದರ ಜೊತೆಗೆ ಆಯಾಸ, ತಲೆ ಸುತ್ತು, ಕಣ್ಣು ಮಂಜಾಗೋದು, ನಡೆದಾಡಿದ್ರೆ ಎದೆ ನೋವು ಹೆಚ್ಚಾಗೋದು, ಎದೆ ಬಡಿತ ಜೋರಾಗೋದು, ಹೀಗೆಲ್ಲ ಆಗುತ್ತಂತೆ. ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿದ್ರೆ ಒಳ್ಳೇದು. ಹೃದಯಘಾತವಾದ ಸಮಯದಲ್ಲಿ ಮೊದಲು 3 ಗಂಟೆಗಳನ್ನ ಗೋಲ್ಡನ್ ಅವರ್ ಅಂತ ಪರಿಗಣಿಸಿದ್ದಾರೆ. ಇಷ್ಟು ಸಮಯದೊಳಗೆ ಆಸ್ಪತ್ರೆಗೆ ತಲುಪಿಸೋದು ಮುಖ್ಯವಾದ ಸಂಗತಿ. ಅದು ಸಮಯ ವಿಳಂಬ ಆಗೋ ಕಾರಣದಿಂದಲೇ 30-50% ಜನ ದಾರಿ ಮಧ್ಯದಲ್ಲೇ ಸತ್ತೋಗ್ತಾ ಇದ್ದಾರಂತೆ. ಆಸ್ಪತ್ರೆಗೆ ಹೋಗೋದು ತಡವಾದಷ್ಟು ಕೂಡ ಹೃದಯ ಹಾಳಾಗ್ತಾ ಹೋಗಿ ಅಪಾಯದ ಸಾಧ್ಯತೆ ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 30 ಲಕ್ಷ ಜನ ಈ ಸಮಸ್ಯೆಯಿಂದ ಸಾಯ್ತಾ ಇದ್ದಾರಂತೆ. ಗೌರಮ್ಮ, ನಮ್ಮ ರಾಜ್ಯದಲ್ಲೂ ಕೂಡ ಪ್ರತಿ ದಿನ ಸುಮಾರು 400-500 ಜನ ಈ ಹೃದಯಘಾತಕ್ಕೆ ತುತ್ತಾಗಿ ಸಾಯ್ತಾ ಇದ್ದಾರಂತೆ ಕಣವ. ಪ್ರತಿ ವರ್ಷ ಕೂಡ ಈ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಅನ್ನೋದು ಮತ್ತೊಂದು ಆತಂಕದ ಬೆಳವಣಿಗೆ ಕಣವ. ನಮ್ಮ ಆರೋಗ್ಯದ ಜವಾಬ್ದಾರಿ ನಾವೇ ತಗೋಬೇಕು. ಕೆಟ್ಟ ಅಭ್ಯಾಸಗಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಕೆಟ್ಟ ಯೋಚನೆ, ಆಲೋಚನೆಗಳನ್ನ ಬಿಡಬೇಕು. ಇದರಿಂದ ನಮ್ಮ ಆರೋಗ್ಯವೇ ಹಾಳಾಗೋದು. ತನ್ನೊಳಗಣ ಕಿಚ್ಚ ತನ್ನ ಸುಡದಲ್ಲದೆ ನೆರೆಮನೆಯ ಸುಡದ ನೋಡ ಅಂತಾರಲ್ಲ, ಹಂಗಾಯ್ತು ಶಿವಣ್ಣರೇ. ಇತ್ತೀಚೆಗಂತೂ ನಮ್ಮ ಸಣ್ಣ ಸಣ್ಣ ಮಕ್ಕಳು 3 ಹೊತ್ತು ಮೊಬೈಲ್ನಲ್ಲಿ ಮುಳುಗಿ ಹೋಗಿ ತಲೆ ಕೆಟ್ಟವರಂತೆ ವರ್ತನೆ ಮಾಡ್ತವೆ. ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಸಿಟ್ಟು ಸೆಡು ಮಾಡ್ಕೊಳ್ಳೋದೇನು, ಊಟ ಬಿಡೋದೇನು, ಇದು ಕೂಡ ಹೃದಯದ ಆರೋಗ್ಯಕ್ಕೆ ಒಳ್ಳೇದಲ್ಲ ಬಿಡಿ. ಹೌದಪ್ಪ, ಇದರಿಂದ ಅವರ ಮನಸ್ಸು ಒತ್ತಡ ಗೊಂದಲಗಳಿಗೆ ಒಳಗಾಗಿ ತುಂಬಾ ಚಿಕ್ಕ ವಯಸ್ಸಿಗೆ ಹೃದಯಘಾಸಿಯಾಗೋ ಸಾಧ್ಯತೆ ಜಾಸ್ತಿ ಆಗುತ್ತಂತೆ. ಸ್ಕೂಲಲ್ಲಿ ಮನೆಯಲ್ಲಿ 30 ಮಕ್ಕಳು ಕೂತ್ಕೊಂಡು ಓದೋದು ಇಲ್ಲ ಅಂದ್ರೆ ಮೊಬೈಲು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದ್ ಬಿಟ್ರೆ ಹಿಂದಿನಂತೆ ಒಂದು ಆಟ ಓಟ ಯಾವುದು ಇಲ್ಲ. ಅದನ್ನೇನ್ ಹೇಳೋದು, ಬರೀ ಪಟ್ಟಣದ ಮಕ್ಕಳೇ ಅಲ್ಲ, ನಮ್ಮ ಹಳ್ಳಿಯ ಮಕ್ಕಳು ಕೂಡ ಅದೇ ರೀತಿ ಆಗಿದ್ದಾರೆ. ಯಾವಾಗ್ಲೂ ನಾಲ್ಕು ಗೋಡೆ ಒಳಗೆ ಕೂತ್ಕೊಂಡು ಅದೆಂತದೋ ಗೇಮ್ ಅಂತೆ, ಹಾಡಿದ್ದೇ ಹಾಡಿದ್ದೆ. ಎಷ್ಟು ಉತ್ಸಾಹದಿಂದ ಹಾಡೋ ವಯಸ್ಸು ಇದು. ಕೈಕಾಲು ಹಾಡಂಗಿಲ್ಲ, ಹಾಡ್ತಾ ನಲಿತಾ ಕುಣಿಯಂಗಿಲ್ಲ, ಕೊಬ್ಬಿನ ಅಂಶ ಹೆಚ್ಚಾಗದೆ ಇನ್ನೇನು ಹೇಳ್ ಶಿವಣ್ಣರೆ. ಹಿಂಗಾಗೆ ಮತ್ತೆ ಚಿಕ್ಕ ವಯಸ್ಸಿಗೆ ತೂಕ ಜಾಸ್ತಿ ಆಗೋದು, ಹೃದಯದ ಕಾಯಿಲೆಗಳು ಬರೋದು. ಮೊದಲೆಲ್ಲ ಮಕ್ಕಳು ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅಕ್ಕ ತಂಗಿ ಅತ್ತೆ ಮಾವ ಸ್ನೇಹಿತರು ಅಂತ ತಮ್ಮ ತಮ್ಮ ಪ್ರಪಂಚದಲ್ಲಿ ಎಷ್ಟು ಸಂತೋಷವಾಗಿ ಚುರುಕಾಗಿರ್ತಾ ಇದ್ರು. ಈಗ ಮನೆಯವರ ಹತ್ರನೇ ಸರಿಯಾಗಿ ಮಾತಾಡಲ್ಲ, ತಾವು ತಮ್ಮ ಮೊಬೈಲ್ ಅಂತ ಯಾವಾಗ್ಲೂ ಅದರಲ್ಲೇ ಮುಳುಗೋಗಿರ್ತಾರೆ. ಅದಕ್ಕೆ ಒತ್ತಡ ಖಿನ್ನತೆಗೆ ಹೆಚ್ಚಾಗಿ ಹೃದಯದ ಸಮಸ್ಯೆಗಳು ಕೂಡ ಜಾಸ್ತಿ ಆಗಿರೋದು. ಹತ್ ಬಿಡು, ನಾವು ದೊಡ್ಡೋರ್ ತಾನೆ, ಇನ್ನೇನು. ಒಬ್ರನ್ ಮಾತಾಡ್ಸಿದ್ರೆ ಯಂಗೋ ಬಿಟ್ರೆ ಯಂಗೋ ಅಂತೀವಿ. ಅದೇನೋ ಒಂಥರಾ ದೊಡ್ಡಸ್ತಿಗೆ ಮನಸ್ಸು ಬಿಚ್ಚಿ ಯಾರ ಹತ್ರನೂ ಮಾತಾಡಲ್ಲ. ಅಂದ್ರೆ ಹೃದಯ ಒಡೆದೋಗ್ದೆ ಇನ್ನೇನಾಗುತ್ತೆ ಹೇಳು? ಕಷ್ಟ ಸುಖ ಹಂಚ್ಕೊಳ್ಳೋದು ಬೇಡ್ವಾ? ಹಿಂದೆಲ್ಲ ಹಬ್ಬ ಹುಣ್ಣಿಮೆ ಅಂತ ನೆಂಟರು ಇಷ್ಟರ ಮನೆಗೆ ಹೋಗಿ ಬರ್ತಾ ಇದ್ವು. ಆ ಸಮಯದಲ್ಲಿ ಕಷ್ಟ ಸುಖ ಮಾತಾಡಿ ಮನಸ್ಸನ್ನ ಹಗುರ ಮಾಡ್ಕೊಳ್ತಿದ್ವಿ. ಹೀಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರೋಕೆ ಸಹಾಯ ಆಗ್ತಾ ಇತ್ತು. ಸಂತೆ ಜಾತ್ರೆ ನಾಟಕ ಇಂಥದ್ದೆಲ್ಲ ಮನುಷ್ಯನ ಮನಸ್ಸಿನ ಒತ್ತಡ ಕಡಿಮೆ ಮಾಡೋಕೆ ಅಂತಾನೆ ಇದ್ವು. ಈಗ ನಾಟಕ ಬಯಲಾಟ ಗೊಂಬೆ ಮೇಳ ಯಾವೂ ಇಲ್ಲ ನೋಡು. ಮನಸ್ಸಿನ ಗೋಡೆ ಒಡೆದು ಹೊರಗ್ ಬರಕ್ಕಾಗದೆ ಹೃದಯಾಘಾತ ಮನೋರೋಗಗಳು ದಿನೇ ದಿನಕ್ಕೂ ಎಲ್ಲರಲ್ಲೂ ಹೆಚ್ಚಾಗ್ತಾ ಇವೆ. ಮೊದ್ಲೆಲ್ಲ ಜಿಲ್ಲಿಗೊಂದಿದ್ದ ಆಸ್ಪತ್ರೆ ಈಗ ಗಲ್ಲಿಗೊಂದು ಅನ್ನಂಗಾಗಿದೆ. ಇದ್ರ ಅರ್ಥ ನಮ್ಮ ಸಮಾಜದ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಅಂತ ತಾನೆ? ನೀನ್ ಹೇಳೋದ್ರಲ್ಲೂ ತುಂಬಾ ಅರ್ಥ ಇದೆ ಗಂಗಮ್ಮ. ಹೆಚ್ಚು ಹೆಚ್ಚು ಆಸ್ಪತ್ರೆಗಳು ಅನಾರೋಗ್ಯದ ಸಂಕೇತ ಅಂತ ಹೇಳಬಹುದು. ಆದ್ರೂ ಇಷ್ಟೆಲ್ಲಾ ಆಸ್ಪತ್ರೆಗಳಿದ್ರೂ ಕೂಡ ಬಹುತೇಕ ಸಮಯದಲ್ಲಿ ಹಳ್ಳಿಯ ಜನರ ಗಂಭೀರ ಕಾಯಿಲೆಗೆ ಸೂಕ್ತ ಸಮಯದಲ್ಲಿ ತುರ್ತಾಗಿ ಚಿಕಿತ್ಸೆ ಸಿಗೋದು ತುಂಬಾ ಕಷ್ಟ ಆಗಿದೆ. ಹೃದಯಾಘಾತದಂತ ಸಂದರ್ಭದಲ್ಲಿ ಈ ಗೋಲ್ಡನ್ ಅವರ್ ಅನ್ನೋದು ದೂರದ ಆಸ್ಪತ್ರೆಗೆ ತಲುಪೋ ಹೊತ್ತಿಗೆ ಮುಗಿದೇ ಹೋಗಿರುತ್ತೆ. ಅದು ನಿಜ. ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ತುಂಬಾ ಹತ್ತಿರದಲ್ಲಿ ಉತ್ತಮ ಚಿಕಿತ್ಸೆ ಸಿಗುವ ಹಾಗೆ ನೋಡಿಕೊಳ್ಳೋದು ನಿಜವಾದ ಆರೋಗ್ಯ ಸೇವೆ ಆಗುತ್ತೆ ನೋಡು. ಕಾಯಿಲೆ ಬಂದ ಮೇಲೆ ಗುಣಪಡಿಸಿಕೊಳ್ಳೋದಕ್ಕಿಂತ ಕಾಯಿಲೆನೆ ಬರದ ಹಾಗೆ ನೋಡಿಕೊಳ್ಳೋದು ಸೂಕ್ತ ಅನ್ನೋ ಮಾತಿದೆಯಲ್ಲ, ಆ ರೀತಿ ನಾವು ಕೂಡ ನಡ್ಕೊಂಡ್ರೆ ಎಷ್ಟು ಒಳ್ಳೇದಲ್ವಾ? ಶಾಲೆಗಳಿಂದಲೇ ಇಂತಹ ವಿಷಯಗಳ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಬೇಕು. ಮಕ್ಕಳ ಮನಸ್ಸು ಹಸಿ ಮಡಿಕೆ ಇದ್ದಂತೆ, ಹೀಗಾಗಿ ಯಾವ ಆಕಾರಕ್ಕೆ ಬೇಕಾದರೂ ತರಬಹುದು. ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಆರೋಗ್ಯ ಅಂದ್ರೆ ಏನು, ಆರೋಗ್ಯದ ಸಮಸ್ಯೆಗಳು ಯಾವ್ಯಾವ ಕಾರಣದಿಂದ ಬರುತ್ತೆ ಅನ್ನೋದನ್ನ ಹೇಳ್ತಾ ಇರಬೇಕು. ಅವುಗಳನ್ನ ಬರದಂತೆ ತಡೆಯೋದು ಹೇಗೆ, ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸಿಕೊಳ್ಳೋದು ಹೇಗೆ, ದಿನನಿತ್ಯದ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಅಂತ. ಸಮಾಜಮುಖಿಯಾಗಿ ಬದುಕುವುದು, ಪ್ರೀತಿ ಮತ್ತೆ ವಿಶ್ವಾಸದಿಂದ ನಡ್ಕೊಳ್ಳೋದು, ದೈಹಿಕ ವ್ಯಾಯಾಮದ ಜೊತೆಗೆ ಚಿಕ್ಕ ಪುಟ್ಟ ಮನೆ ಕೆಲಸ ಇದನ್ನೆಲ್ಲ ಕಲಿಸಬೇಕು. ಮೊಬೈಲ್ ಅಭ್ಯಾಸ ತಪ್ಪಿಸಿ ಆಟ ಹಾಡು ಹಸೆ ಇಂಥವುಗಳ ಬಗ್ಗೆ ಹೇಳ್ಕೊಡ್ಬೇಕು. ರಾತ್ರಿ ಹೊತ್ತು ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ ಕಲಿಸಬೇಕು. ಮಕ್ಕಳು ದೇಶದ ಆಸ್ತಿ ಅಲ್ವೇನ್ರವ, ಭವಿಷ್ಯದಲ್ಲಿ ಒಳ್ಳೆ ಸಾಧನೆ ಆಗ್ಬೇಕು, ದೇಶದ ಅಭಿವೃದ್ಧಿ ಚೆನ್ನಾಗಿ ನಡಿಬೇಕು ಅಂದ್ರೆ ಮೊದಲು ಇವರ ಆರೋಗ್ಯ ಉತ್ತಮ ಆಗಿರ್ಬೇಕಣ್ರವ. ಹೃದಯದ ಸಮಸ್ಯೆಗಳು ಗಂಡಸರಲ್ಲಿ ಹೆಚ್ಚಾಗಿ ಅಂತಾರೆ. ಪುರುಷ ಎನ್ನುವ ಕಾರಣಕ್ಕೆ ಅನೇಕ ನೋವು ದುಃಖ ಸಮಸ್ಯೆಗಳನ್ನ ಮನಸ್ ಬಿಚ್ಚಿ ಯಾರ ಬಳಿಯೂ ಹೇಳಿಕೊಳ್ಳಕ್ಕೆ ಸಂಕೋಚ ಪಡ್ತಾರೆ. ಎಲ್ಲ ನೋವುಗಳು ಒಳಗೆ ಸೇರ್ಕೊಂಡು ಇದ್ದಿದ್ದಂತೆ ಒಂದಿನ ಇಂತಹ ಕಾಯಿಲೆಗಳ ರೂಪದಲ್ಲಿ ಕಾಣಿಸಿಕೊಂಡು ಪ್ರಾಣಕ್ಕೆ ಎರವಾಗುತ್ತೆ. ಮನೆಯ ಇತರ ಸದಸ್ಯರು ಇದನ್ನ ಗಮನಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಸಹಕಾರ ನೀಡಬೇಕು. ಹ್ಞೂ ಗಂಗಮ್ಮ, ಮಹಿಳೆಯರು ಕೂಡ ಈ ಸಮಸ್ಯೆಯಿಂದ ಹೊರತಲ್ಲ. ಋತುಚಕ್ರ ನಿಂತ ಮೇಲೆ ಹೆಂಗಸರಲ್ಲಿ ಈ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ. ನಾವು ನಮ್ಮ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಅಷ್ಟಾಗಿ ಯಾರ ಹತ್ರನು ಹೇಳ್ಕೊಳ್ಳೋದಿಲ್ಲ ನೋಡವ್ವ, ಏನೇನೋ ಮಾತಾಡ್ತೀವಿ. ಹಂಗೆ ಇಂಥ ವಿಷಯಗಳ ಬಗ್ಗೆನು ಮಾತಾಡ್ಬೇಕಣವ. ಹೌದು, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳಿಲ್ವಾ? ಅದನ್ ಬಿಟ್ಟು ಸಂಸಾರ ರಟ್ಟು ವ್ಯಾಧಿ ಗುಟ್ಟು ಅಂತ ಅರ್ಥ ಮಾಡಿಕೊಂಡು ಅನರ್ಥವೇ ಜಾಸ್ತಿ ನೋಡಪ್ಪ. ನಿರಂತರ ಪ್ರಗತಿ ಪತ್ರಿಕೆನಲ್ಲಿ ನಾವು ಓದಿದಂತ ಹೃದಯ ತಜ್ಞ ಡಾಕ್ಟರ್ ಸತೀಶ್ ರವರ ಸಂದರ್ಶನದಿಂದ ಇಷ್ಟೆಲ್ಲಾ ವಿಷಯ ತಿಳಿತು ನೋಡಿ. ತುಂಬಾ ಸರಳವಾಗಿ ಈ ವಿಷಯ ತಿಳಿಸಿದಂತ ವೈದ್ಯರು ಮತ್ತೆ ಅವರನ್ನ ಅಷ್ಟೇ ಚೆನ್ನಾಗಿ ಸಂದರ್ಶನ ಮಾಡಿದ ಪತ್ರಿಕೆಯವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆನೆ ಹೇಳು. ಯಾವಾಗ್ಲೂ ಮೊಬೈಲು ಟಿವಿ ನೋಡೋದ್ ಬಿಟ್ಟು ಇಂತಹ ಪತ್ರಿಕೆಗಳು ಪುಸ್ತಕಗಳನ್ನು ಓದುವುದು ಎಷ್ಟು ಒಳ್ಳೇದು ನೋಡು. ಅಷ್ಟಲ್ದೆ ಹೇಳಿದರ ದೇಶ ಸುತ್ತು ಕೋಶ ಓದು ಅಂತ. ಗೌರಮ್ಮ, ನಾವೆಲ್ಲ ಹಣದ ಹಿಂದೆ ಓಡೋದನ್ನೇ ನಮ್ ಗುರಿಯಾಗಿ ಮಾಡ್ಕೊಂಡಿದ್ದೀವಿ. ದುಡ್ಡು ಬಿಟ್ರೆ ನಮ್ ಕಣ್ಣಿಗೆ ಬೇರೇನು ಕಾಣ್ತಾ ಇಲ್ಲ. ಕಾಸಿದ್ರೆ ಕೈಲಾಸ ಅಂತ ತಿಳಿದು ಹೆಚ್ಚೆಚ್ಚು ಕಾಸು ಮಾಡಕ್ಕೆ ಹೋಗಿ ಬೇಗ ಬೇಗನೆ ಕಾಯಿಲೆ ತಂದ್ಕೊಳ್ತಾ ಇದೀವಿ ನೋಡವ. ಆರೋಗ್ಯವಾಗಿದ್ರೆ ತಾನೆ ಹಣ ಆಸ್ತಿ ಅಂತ ಗೊತ್ತಿಲ್ಲ ನಮಗೆ. ಆರೋಗ್ಯವೇ ಭಾಗ್ಯ ಅಂತ ಬಾಯಿ ತುಂಬಾ ಹೇಳ್ತೀವಿ, ಅದನ್ನ ಪಾಲಿಸೋದನ್ನೇ ಮರಿತೀವಿ. ಏನ್ ದುಡಿದ್ರಿ ಏನ್ ಹೇಳು ಗಂಗಮ್ಮ. ಒಂದ್ ತಿನ್ನೋದ್ ಕಷ್ಟ, ಒಂದ್ ಕುಡಿಯೋದ್ ಕಷ್ಟ. ಆರೋಗ್ಯವೇ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ದುಡಿಮೆಗೆ ಏನ್ ಅರ್ಥ ಇದೆ? ಹಂಗಂತ ಸುಮ್ನೆ ಕುತ್ಕೊಳಕ್ ಆಗುತ್ತಾ? ಅಗತ್ಯಕ್ಕೆ ತಕ್ಕಂತೆ ದುಡಿಮೆ ಮಾಡಬೇಕು, ಆರೋಗ್ಯಪೂರ್ಣ ಬದುಕಿಗೆ ಗಮನ ಕೊಡಬೇಕು. ನಡೀರಪ್ಪ, ಎಲ್ರೂ ಆಸ್ಪತ್ರೆಗೆ ಹೋಗಿ ಹೃದಯ ತಪಾಸಣೆ ಮಾಡಿಸ್ಕೊಂಡು ಬರೋಣ. ನಡೀರಿ ಹೋಗೋಣ, ಎಲ್ರೂ ನಡೀರಿ ಹೋಗೋಣ. ನಾನು ಬರ್ತೀನಿ, ತಡೀರಿ. ಇದುವರೆಗೂ ಪುಟ್ಟ ಹೃದಯ ಜೋಪಾನವಾಗಿರಲಿ ಕುರಿತ ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಈಗ ಹವಾಮಾನ ವರದಿ. ರಾಜ್ಯದಲ್ಲಿ ಈಶಾನ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯದಲ್ಲಿ ಒಣಹವೆ ಇತ್ತು. ರಾಜ್ಯದ ಸಮತಟ್ಟಾದ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ 7.5 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ದಿನಾಂಕ 16 ಡಿಸೆಂಬರ್ 2024 ರಾಜ್ಯದ ಮಳೆ ಮುನ್ಸೂಚನೆ ಹೀಗಿದೆ. ರಾಜ್ಯಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಬೀದರ್, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ತೀವ್ರ ಶೀತ ಅಲೆಗಳ ಪರಿಸ್ಥಿತಿ ಇರುವ ಸಾಧ್ಯತೆ ಇದೆ. ಅಲ್ಲಿ ತಾಪಮಾನವು 6-7 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಇದು ಸಾಮಾನ್ಯಕ್ಕಿಂತ 5x7 ಸೆಂಟಿಮೀಟರ್ ಕಡಿಮೆ ಇರುತ್ತದೆ. ಯಾದಗಿರಿ, ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಶೀತ ಅಲೆಯ ಇರುವ ಸಾಧ್ಯತೆ ಇದೆ. ಅಲ್ಲಿ ತಾಪಮಾನವು ಸುಮಾರು 10 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದು ಸಾಮಾನ್ಯಕ್ಕಿಂತ 4-5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುತ್ತದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಂಜು ಅಥವಾ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ದಿನಾಂಕ 17 ಡಿಸೆಂಬರ್ 2024 ರಾಜ್ಯದ ಮಳೆ ಮುನ್ಸೂಚನೆ. ರಾಜ್ಯಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಬೀದರ್, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ತೀವ್ರ ಶೀತ ಅಲೆಗಳ ಪರಿಸ್ಥಿತಿ ಇರುವ ಸಾಧ್ಯತೆ ಇದೆ. ಅಲ್ಲಿ ತಾಪಮಾನವು 6-7 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಇದು ಸಾಮಾನ್ಯಕ್ಕಿಂತ 6-7 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತದೆ. ಯಾದಗಿರಿ, ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಶೀತ ಅಲೆಯ ಇರುವ ಸಾಧ್ಯತೆ ಇದೆ. ಅಲ್ಲಿ ತಾಪಮಾನವು ಸುಮಾರು 10 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದು ಸಾಮಾನ್ಯಕ್ಕಿಂತ 4-5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುತ್ತದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಂಜು ಅಥವಾ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ದಿನಾಂಕ 18 ಡಿಸೆಂಬರ್ 2024 ಮಳೆ ಮುನ್ಸೂಚನೆ ಎಚ್ಚರಿಕೆ. ರಾಜ್ಯಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಬೀದರ್, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ತೀವ್ರ ಶೀತ ಅಲೆಗಳ ಪರಿಸ್ಥಿತಿ ಇರುವ ಸಾಧ್ಯತೆ ಇದೆ. ಅಲ್ಲಿ ತಾಪಮಾನವು 6-7 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಇದು ಸಾಮಾನ್ಯಕ್ಕಿಂತ 6-7 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತದೆ. ಯಾದಗಿರಿ, ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಶೀತ ಅಲೆಯ ಇರುವ ಸಾಧ್ಯತೆ ಇದೆ. ಅಲ್ಲಿ ತಾಪಮಾನವು ಸುಮಾರು 10 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದು ಸಾಮಾನ್ಯಕ್ಕಿಂತ 4-5 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಂಜು, ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ರಾಜಶೇಖರಪ್ಪಕ್ಕೆ ಸಹ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ನವುಲೆ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ದಿನ ತಮ್ಮೊಂದಿಗೆ ತರಕಾರಿ ಬೆಳೆಗಳಲ್ಲಿ ನುಸಿಪೀಡೆಗಳ ಬಾಧೆ ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲು ಬಯಸುತ್ತೇನೆ. ತರಕಾರಿ ಬೆಳೆಗಳನ್ನು ಬಾಧಿಸುವ ನುಸಿ ಪೀಡೆಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹಲವಾರು ದಶಕಗಳಿಂದ ನುಸಿ ಪೀಡೆಗಳ ಹತೋಟಿಗಾಗಿ ನೀರಿನಲ್ಲಿ ಕರಗುವ ಗಂಧಕ 80 WP 2.5 ಗ್ರಾಂ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ನುಸಿ ನಾಶಕವಾಗಿ ಉಪಯೋಗಿಸಲಾಗುತ್ತಿದೆ. ಸಾಮಾನ್ಯವಾಗಿ ಇಥಿಯಾನ್ 50 EC ನುಸಿ ನಾಶಕವನ್ನು 2.5 ಮಿಲಿಲೀಟರ್ನಂತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನುಸಿ ಬಾಧೆಯ ನಿಯಂತ್ರಣಕ್ಕೆ ಎಲ್ಲಾ ತರಕಾರಿ ಬೆಳೆಗಳ ಮೇಲೆ ಶಿಫಾರಸು ಮಾಡಲಾಗಿದೆ. ಇವುಗಳಲ್ಲದೆ ಫೆನಜಾಕ್ವಿನ್ 10 EC 1.7 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಪ್ರಪಾರ್ಗೈಡ್ 57 EC 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಫೆನ್ ಫೈರಾಕ್ಸಿಮೇಟ್ 50 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಎಕ್ಸಿಥಯೋಜಾಕ್ಸ್ 5.4 EC 0.4 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಸ್ಪೈರೋಮೆಸಿಫೆನ್ 240 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಫೆನ್ ಪ್ರೊಪ್ಯಾಥ್ರಿನ್ 10 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಮತ್ತು ಕ್ಲೋರೋಫಿನೆಪಾರ್ 10 EC 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ನುಸಿನಾಶಕ ವಸ್ತುಗಳನ್ನು ನುಸಿಪೀಡೆ ನಿಯಂತ್ರಣದಲ್ಲಿ ಬಳಸಬಹುದಾಗಿದೆ. ಹಾಗೂ ಕೀಟನಾಶಕಗಳಾದ ಡಯಾಫೆಂಥಿಯೂರಾನ್ 50 WP 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮತ್ತು ಬುಫ್ರೋಫೆಸಿನ್ 25 SC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಹ ನುಸಿಪೀಡೆ ಹತೋಟಿ ಕ್ರಮದಲ್ಲಿ ಬಳಸಬಹುದಾಗಿದೆ. ಇನ್ನು ಸಸ್ಯಾಧಾರಿತ ಉತ್ಪನ್ನಗಳನ್ನು ಬಳಸಿಯೂ ಸಹ ತಕ್ಕ ಮಟ್ಟಿಗೆ ನುಸಿಪೀಡೆ ನಿರ್ವಹಣೆ ಮಾಡಬಹುದು. ಉದಾಹರಣೆಗೆ 10,000 PPM ಅಜಡರೆಕ್ಟಿನ್ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್, ಬೇವಿನ ಎಣ್ಣೆ, ವಂಗೆ ಎಣ್ಣೆ, ಹಿಪ್ಪೆ ಎಣ್ಣೆ ಪ್ರತಿ ಲೀಟರ್ ಸೋಪು ಮಿಶ್ರಿತ ನೀರಿಗೆ 20 ಮಿಲಿಲೀಟರ್, ಇವುಗಳನ್ನು ಸಹ ನುಸಿ ನಿಯಂತ್ರಣಕ್ಕೆ ಬಳಸಬಹುದಾಗಿದೆ. ಒಟ್ಟಾರೆ ತರಕಾರಿ ಬೆಳೆಗಳನ್ನು ಬಾಧಿಸುವ ನುಸಿಪೀಡೆಗಳನ್ನು ನಿಯಂತ್ರಿಸಲು ಕೇವಲ ರಾಸಾಯನಿಕ ನುಸಿ ನಾಶಕಗಳನ್ನು ಮಾತ್ರ ಅವಲಂಬಿಸದೆ ವಿವಿಧ ಕ್ರಮಗಳನ್ನೊಳಗೊಂಡಂತೆ ಸಮಗ್ರ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸುವುದು ಹೆಚ್ಚು ಸೂಕ್ತ ಹಾಗೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅವಶ್ಯಕವಾಗಿರುತ್ತದೆ. ನುಸಿಪೀಡೆಗಳನ್ನು ಜೈವಿಕ ವಿಧಾನದಿಂದಲೂ ನಿಯಂತ್ರಿಸಬಹುದು. ಉದಾಹರಣೆಗೆ ನಿಯೋಸಿಲಸ್ ಲಾಂಗಿಸ್ಪೈನೋಸಿಸ್ ಭಕ್ಷಕ ನುಸಿಗಳನ್ನು ಬಳಸಿ ಜೇಡ ನುಸಿ ಪೀಡೆಗಳನ್ನು ನಿರ್ವಹಣೆ ಮಾಡಬಹುದು. ಭಕ್ಷಕ ನುಸಿಗಳು ಪೀಡೆ ನುಸಿಗಳನ್ನು ಭಕ್ಷಿಸುವ ಮೂಲಕ ನಿಯಂತ್ರಿಸುತ್ತವೆ. ಜೇಡ ನುಸಿ ಬಾಧಿತ ಬದನೆ, ಟೊಮೆಟೊ, ಸೌತೆಕಾಯಿ ಮತ್ತು ತಿಂಗಳ ಹುರುಳಿ ಬೆಳೆಗಳಲ್ಲಿ

ಗಗನಕ್ಕೆ ರಾಜಾದೇ ಹಕ್ಕಿ ಗಗನಕ್ಕೆ ಮತಿಗಟ್ಟಾದ ಸಾಲಳ್ಳಿ ಮರದ ನೆರಳಿಗೆ